ಗುರು ರಾಘವೇಂದ್ರ ಭಜನೆಯನು ಗೈಯುವೆ ಅನುದಿನ ಹರುಷದಲ್ಲಿ, ಶ್ರೀ ಗುರು ರಾಘವೇಂದ್ರ ಭಜನೆಯನು ಗೈಯುವೆ ಅನುದಿನ ಹರುಷದಲ್ಲಿ, ತುಂಬಾ ತೀರಲಿ ನೆಲೆಸಿರುವೆ ಅಂದರಿ ಜ್ಞಾನವ ನೀಡಿರುವೆ, ತುಂಬಾ ತೀರಲಿ ನೆಲೆಸಿರುವೆ ಅಂದರಿ ಜ್ಞಾನವ ನೀಡಿರುವೆ, ಎಂಬನು ಕಾಯೋ ಕರುಣೆಯ ನೀರು ಪರಮ ಪೂಜ್ಯ ಹೇ ರಾಘವೇಂದ್ರ, ಎಮ್ಮನು ಕಾಯೋ ಕರುಣೆಯ ನೀರು ಪರಮ ಪೂಜ್ಯ ಹೇ ರಾಘವೇಂದ್ರ, ಶ್ರೀ ಗುರು ರಾಘವೇಂದ್ರ ಭಜನೆಯನು ಗೈಯುವೆ ಅನುದಿನ ಹರುಷದಲ್ಲಿ, ಜ್ಞಾನವಿಲ್ಲದ ಜನತೆಯಲ್ಲಿ ಜ್ಞಾನ ಮಳೆಯನು ಸುರಿಸುತ್ತಲಿ, ಜ್ಞಾನವಿಲ್ಲದ ಜನತೆಯಲ್ಲಿ ಜ್ಞಾನ ಮಳೆಯನು ಸುರಿಸುತ್ತಲಿ, ಭಕ್ತಿಯು ಹುಟ್ಟಿಸಿದೆ ಮುಕ್ತಿಯು ನೀಡಿದೆ ಪರಮ ಪೂಜ್ಯ ಹೇ ರಾಘವೇಂದ್ರ, ಭಕ್ತಿಯು ಹುಟ್ಟಿಸಿದೆ ಮುಕ್ತಿಯು ನೀಡಿದೆ ಪರಮ ಪೂಜ್ಯ ಹೇ ರಾಘವೇಂದ್ರ, ಶ್ರೀ ಗುರು ರಾಘವೇಂದ್ರ ಭಜನೆಯನು ಗೈಯುವೆ ಅನುದಿನ ಹರುಷದಲ್ಲಿ, ದುಷ್ಟ ಜನರನ್ನು ಶಿಕ್ಷಿಸುತ್ತ ಶಿಷ್ಟ ಜನರನ್ನು ರಕ್ಷಿಸುತ್ತ, ದುಷ್ಟ ಜನರನ್ನು ಶಿಕ್ಷಿಸುತ್ತ ಶಿಷ್ಟ ಜನರನ್ನು ರಕ್ಷಿಸುತ್ತ, ಎಮ್ಮನು ಕಾಯೋ ಕರುಣೆಯ ನೀರು ಪರಮ ಪೂಜ್ಯ ಹೇ ರಾಘವೇಂದ್ರ, ಎಮ್ಮನು ಕಾಯೋ ಕರುಣೆಯ ನೀರು ಪರಮ ಪೂಜ್ಯ ಹೇ ರಾಘವೇಂದ್ರ, ಶ್ರೀ ಗುರು ರಾಘವೇಂದ್ರ ಭಜನೆಯನು ಗೈಯುವೆ ಅನುದಿನ ಹರುಷದಲ್ಲಿ, ಶ್ರೀ ಗುರು ರಾಘವೇಂದ್ರ ಭಜನೆಯನು ಗೈಯುವೆ ಅನುದಿನ ಹರುಷದಲ್ಲಿ.